ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯ ವರ್ಚ್ಯೋ ಮೇ ಸನ್ನಿಸತ್ತಾಂ ಸದಾಕೃತಿ. ನಿಗಮಾಂತ ದೇಶಿಕರ ದಯಾಶತಕ ಸ್ತೋತ್ರದ ಅರ್ಥಾನುಸಂಧಾನವನ್ನು ಮಾಡ್ತಾ ಇದ್ದೀವಿ. 14 ಶ್ಲೋಕಗಳ ಅರ್ಥವನ್ನು ಸಂಗ್ರಹವಾಗಿ ನೋಡಿದೆವು. ಈಗ 15 ಶ್ಲೋಕ. ವೃಷಗಿರಿಗೃಹಮೇಧಿಗುಣಾಃ ಬೋಧಬಲೈಶ್ವರ್ಯ ವೀರ್ಯಶಕ್ತಿಮುಖಾಃ ದೋಷಾ ಭವೇಯುರೇತೇ ದಿನಾ ಮದಯೇ ತ್ವಯಾ ವಿನಾ ಭೂತಾಃ. ದಯಾದೇವಿಯೇ ಬೋಧಬಲೈಶ್ವರ್ಯ ವೀರ್ಯಶಕ್ತಿಮುಖಾಃ ಏತೇ ವೃಷಗಿರಿಗೃಹಮೇಧಿಗುಣಾಃ. ಭಗವಂತನ ಷಡ್ಗುಣಗಳಾದ ಜ್ಞಾನಬಲೈಶ್ವರ್ಯ ವೀರ್ಯಶಕ್ತಿ ತೇಜಸ್ಸು ಮೊದಲಾದವು ಶ್ರೀನಿವಾಸ ಅನ್ನುವಂತಹ ಗೃಹಸ್ಥನ ಗುಣಗಳು, ಗೃಹಮೇಧಿ ಗುಣಾಃ. ತ್ವಯಾಯತಿ ನಾಮ ವಿನಾಭೂತಾಃ, ನಿನ್ನಿಂದ ಒಂದು ವೇಳೆ ಬಿಡಲ್ಪಟ್ಟವುಗಳಾದರೆ ದೋಷಾಭವೇಯುಹು, ದೋಷಗಳೇ ಆಗುತ್ತಲ್ಲ ಅಂತ ದಯೆಯ ಮಹಿಮೆಯನ್ನು ಇಲ್ಲಿ ಸ್ತೋತ್ರ ಮಾಡ್ತಾರೆ. ಹೇಗೆ ಭಗವಂತನ ಗುಣಗಳಿಗೆಲ್ಲ ಗುಣತ್ವ ಅನ್ನುವುದು ದಯಾಗುಣದಿಂದಲೇ ಬರುತ್ತೆ, ದಯಾದೇವಿಯೇ ಅದಕ್ಕೆ ಕಾರಣ ಅನ್ನುವಂತಹ ದಯೆಯ ಒಂದು ದೊಡ್ಡ, ದಯೆ ಎನ್ನುವುದು ಎಂತಹ ದೊಡ್ಡ ಗುಣ ಅನ್ನುವುದನ್ನು ಇಲ್ಲಿ ಆಚಾರ್ಯರು ಸ್ತೋತ್ರ ಮಾಡ್ತಾ ಇದ್ದಾರೆ. ಭಗವಂತನಿಗೆ ಅನಂತ ಕಲ್ಯಾಣ ಗುಣಗಳಿದೆ, ಹಾಗೆಯೇ ಅವನಿಗೆ ಭಗವಾನ್ ಎಂಬ ಹೆಸರು ಬರೋದಕ್ಕೆ ಕಾರಣವಾದಂತಹ ಷಾಡ್ಗುಣ್ಯವೂ ಇದೆ. ಅದನ್ನು ಸ್ವಾಮಿ ದೇಶಿಕನ್ ಹಾಗೆ ಇರ್ಕೋ ಮೊದಲು ಏನು ಹೇಳಿದ್ರು, ಅಭಿಷ್ಟೌಮಿ ದಯಾಮ್ ಅಂತ ಹೇಳಿದ್ರು. ಹೀಗೆ ಅನಂತ ಗುಣಗಳಿದ್ದು ಅವನಿಗೆ ಭಗವಂತ ಅಂತ ಹೆಸರು ಬರುವಂತಹ ಷಾಡ್ಗುಣ್ಯಗಳಿದ್ದರೂ ಕೂಡ ದಯೆಯನ್ನೇ ಪ್ರಧಾನವಾಗಿ ಸ್ತೋತ್ರ ಮಾಡಿದ್ರಲ್ಲ ಆರಂಭಿಸ್ತೀನಿ ಅಂತ ಹೇಳಿಬಿಟ್ಟು ಅದಕ್ಕೇನು ಕಾರಣ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಭಗವಂತನಿಗೆ ಭಗವಾನ್ ಅಂತ ಹೇಳಬೇಕಾದ್ರೆ ಗುಣಗಳಿಂದ ಮಾತ್ರ, ದೋಷಗಳಿದ್ರೆ ಹಾಗೆ ಹೇಳಕ್ಕೆ ಸಾಧ್ಯವಿಲ್ಲವಲ್ಲ. ಆದ್ದರಿಂದ ಜ್ಞಾನ, ಶಕ್ತಿ, ಬಲೈಶ್ವರ್ಯ, ವೀರ್ಯ, ತೇಜಸ್ಸು ಎಂಬ 6 ಗುಣಗಳು ಅಂತ ಅನ್ನಿಸ್ಕೊಂಡ್ರೆ ಅವನು ಭಗವಂತನಾಗ್ತಾನೆ. ಅವೆಲ್ಲ ದೋಷಗಳೇ ಆಗಿಬಿಟ್ರೆ ಅವನು ಉಭಯಲಿಂಗತ್ವವೇ ಹೋಗಿಬಿಡುತ್ತಲ್ಲ. ಆದ್ದರಿಂದ ಭಾಷ್ಯಕಾರರು ಬ್ರಹ್ಮ ಅನ್ನುವ ಶಬ್ದದ ಅರ್ಥದಲ್ಲಿ ಹೇಳಿದ್ರು, ಅಖಿಲ ಹೇಯ ಪ್ರತ್ಯನೇಕಂ ಸಕಲ ಕಲ್ಯಾಣ ಗುಣಾಕರಂ ಅಂತ. ಮೊದಲು ದೋಷರಾಹಿತ್ಯವನ್ನು ಹೇಳಿ ನಂತರ ತಾನೇ ಗುಣಗಳನ್ನು ಹೇಳೋದು ಉಭಯಲಿಂಗತ್ವ ಅಂತ. ಭಗವಂತನ ಲಕ್ಷಣದಲ್ಲಿ ಅವನು ಗುಣಗಳೆಲ್ಲ ಗುಣಗಳಾಗಿ ದೋಷಗಳು ಆಗಬಾರದು ಅಂತ ಹೇಳಿದ್ರೆ ದಯೆಯಿಂದ ಮಾತ್ರವೇ ಸಾಧ್ಯ ಅಂತ ಹೇಳ್ತಾರೆ. ಇಲ್ಲಿ ದಯೆಯೊಡನೆ ಕೂಡಿದ್ದರೆ ಅವುಗಳು ಗುಣಗಳು, ದಯೆಯೊಡನೆ ಕೂಡಿರದೇ ಇದ್ದರೆ ದುಃಖಗಳೆಲ್ಲ ದೋಷಗಳು, ಅದು ನಮ್ಮ ದೃಷ್ಟಿಯಿಂದ ದೋಷಗಳು ಅನ್ನುವಂತಹ ಈ ದಯೆಯ ಮಹತ್ವವನ್ನೇ ಶ್ಲೋಕದಲ್ಲಿ ಸ್ತೋತ್ರ ಮಾಡ್ತಾರೆ. ವೃಷಗಿರಿ ಗೃಹಮೇಧಿ ಗುಣಾಃ, ರಾಮಾಯ ಗೃಹಮೇಧಿನೇ ಅಂತ ಹೇಳಿದ ಹಾಗೆ ಶ್ರೀನಿವಾಸನು ಕೂಡ ಸಪ್ತಲೋಕೀ ಗೃಹಸ್ಥ, ಆದರೂ ಇಲ್ಲಿ ಗೃಹಮೇಧಿ ಎಂದು ಸ್ತೋತ್ರ ಮಾಡ್ತಾರೆ. ಇಲ್ಲಿ ಬೋಧಬಲೈಶ್ವರಿ ವೀರ್ಯಶಕ್ತಿ ಮುಖಾಃ, ಅವನ ಬೋಧ ಎಂದು ಇಲ್ಲಿ ಜ್ಞಾನನು ಸೇರಿಸಿದರು. ಏಕೆ ಅಂತ ಹೇಳಿದ್ರೆ ಅವನ ಸರ್ವಜ್ಞತ್ವವೂ ಸಹ ದಯೆ ಇಲ್ಲದೆ ಹೋದರೆ ನಮ್ಮನ್ನು ಬಾಧಿಸುತ್ತೆ ಅಂತ ಹೇಳಿಬಿಟ್ಟು, ನಮ್ಮ ಅಪರಾಧಗಳನ್ನು ಅವನು ನೋಡದೇ ಇರಬೇಕಾದ್ರೆ ಅವನು ಅವಿಜ್ಞಾತ ಆಗಿರಬೇಕು. ಸರ್ವಜ್ಞತ್ವ ಮುಂದೆ ಬಂದು ನಿಂತುಕೊಂಡ್ರೆ ನಮ್ಮ ಅಪರಾಧಗಳೇ ಅವನಿಗೆ ಕಣ್ಣಿಗೆ ಕಾಣುತ್ತೆ, ಅವನಿಗೆ ತಿಳಿಯುತ್ತೆ. ಅವನು ಅವಿಜ್ಞಾತ ಆಗಿರಬೇಕಾದ್ರೆ ಅವನು ದಯೆಯಿಂದ ಸೇರಿರಬೇಕು ಅವನ ಸರ್ವಜ್ಞತ್ವ ಅಂತ ಹೇಳಿಬಿಟ್ಟು, ದಯೆಯೊಡನೆ ಕೂಡಿದ್ರೆ ಮಾತ್ರ ಅತ್ಯಂತ ಮಂಗಳಕರವಾದ ಗುಣಗಳಾಗ್ಬಿಡುತ್ತೆ ಎಲ್ಲ, ಇಲ್ಲದಿದ್ದರೆ ನಮಗೆ ತೊಂದರೆ ಉಂಟು ಮಾಡುತ್ತೆ. ನಮ್ಮ ದೃಷ್ಟಿಯಲ್ಲಿ ಆ ಗುಣಗಳಿಂದ ನಮಗೆ ಅಪಾಯ ಉಂಟಾಗುವುದರಿಂದ ನಮ್ಮ ದೃಷ್ಟಿಯಲ್ಲಿ ದೋಷಗಳಾಗಿಯೇ ಆಗಿಬಿಡುತ್ತೆ ಅನ್ನುವಂತಹ ಭಾವ. ಆದ್ದರಿಂದ ದಯೆಯೇ ಇಲ್ಲಿ, ಈ ದಯೆಯ ಮಹತ್ವವನ್ನು ನೋಡಿದ್ರೆ ದಯೆಯೇ ಮುಖ್ಯವಾಗಿ ನಿರುಪಾಧಿಕವಾದ ಗುಣ ಅಂತ ತೋರುತ್ತೆ. ಇತರ ಗುಣಗಳೆಲ್ಲ ದಯೆಯ ಸಂಬಂಧದಿಂದ, ಅಂದರೆ ದಯೆಯ ಸಂಬಂಧ ಅನ್ನುವಂತಹ ಉಪಾಧಿಯಿಂದ ಗುಣಗಳಾಗುತ್ತಂತೆ, ಔಪಾಧಿಕ. ದಯೆಗೆ ಮಾತ್ರ ನಿರುಪಾಧಿಕ ಗುಣತ್ವ, ಆದ್ದರಿಂದಲೇ ದಯೆಯನ್ನು ಸ್ತೋತ್ರ ಮಾಡ್ತೀವಿ ಅಂತ ಸ್ವಾಮಿ ಇಲ್ಲಿ ಅದನ್ನು ಹೇಳ್ತಾರೆ. ಯದಿ ನಾಮದಯೇ ತ್ವಯಾ ವಿನಾ ಭೂತಃ ಎಂಬಲ್ಲಿ ಯದಿ ಅಂತ ಹೇಳುತ್ತೆ. ಯದಿ ಅಂತ ಹೇಳಿದ್ರು ಒಂದು ಸಮಯ ಭಗವಂತನ ಇತರ ಗುಣಗಳಿಗೆ ದಯೆಯ ಸಂಬಂಧ ಯಾವತ್ತೂ ಇದ್ದೇ ಇರುತ್ತೆ, ನಿತ್ಯವಾಗಿ ಇರುತ್ತೆ ಅನ್ನೋದು ಅದನ್ನು ತಿಳಿಯುತ್ತೆ. ಯಾಕೆ ಅಂದರೆ ಯದಿ ನಾಮ ಒಂದು ಸಮಯ ಏನಾದರೂ ಆದರೆ ಅಂದರೆ ಹಾಗ ಆಗುವ ಅವಕಾಶವೇ ಇಲ್ಲ. ಯಾಕೆ ಅಂದರೆ ದಯೆಯು ಅವನಿಗೆ ನಿತ್ಯವಾದ ಗುಣ. ಆದ್ದರಿಂದ ದಯಾ ಸಂಬಂಧ ಅನ್ನೋದು ಎಂದೂ ಇರುತ್ತೆ. ದಯೆ ಈ ಗುಣಗಳನ್ನು ಎಂದು ತನಗೆ ಅನುಚರನ್ನಾಗಿ ತಾನೇ ಇಟ್ಟುಕೊಂಡಿರೋದು ದಯಾದೇವಿ. ಆದ್ದರಿಂದ ಆ ಗುಣಗಳು ದಯಾದೇವಿಯ ಕಟಾಕ್ಷವನ್ನು ತಪ್ಪಿಸಿಕೊಳ್ಳಕ್ಕೆ ಸಾಧ್ಯವೇ ಇಲ್ಲ ಅನ್ನುವುದು ಯದಿನಾಮ ಅಂತ ಸ್ವಾಮಿ ದೇಶಿಕನಲ್ಲಿ ಸ್ವಾರಸ್ಯವಾಗಿ ಹೇಳ್ತಾರೆ. ಗುಣಗಳೆಲ್ಲ ಕಲ್ಯಾಣ ಗುಣಗಳೇ, ದಯೆಯ ಸಂಬಂಧ ಇರೋದರಿಂದಲೇ ಅವು ಕಲ್ಯಾಣ ಗುಣಗಳಾಗಿವೆ ಅಂತ ಹೇಳೋದು. ವಾಲ್ಮೀಕಿಗಳು ಸಹ ಇದನ್ನು ಶ್ರೀರಾಮನ ಗುಣಗಳನ್ನು ಹೇಳುವಾಗ ಆಂಡ್ರಶಂಸ್ಯವನ್ನು ಮೊದಲು ಹೇಳ್ತಾರೆ. ಆಂಡ್ರಶಂಸ್ಯಂ ಅನುಕ್ರೋಶಃ ಸತ್ಯಂ ಶೀಲಂ ದಮಶ್ಯಮಃ ರಾಘವಂ ಶೋಭಯಂತೇತೆ ಷಡ್ಗುಣ ಪುರುಷರ್ಷಭಂ ಅಂತ ಹೇಳಿಬಿಟ್ಟು ಆಂಡ್ರಶಂಸ್ಯ ಅನ್ನೋದನ್ನು ಮೊದಲು ಸ್ತೋತ್ರ ಮಾಡ್ತಾರಲ್ಲ. ಹಾಗೆ ಭಗವಂತನ ಒಂದು ದಂಡಧರತ್ವ ಅದನ್ನು ಮರೆ ಮಾಡಿಸಿ ಅನುಗ್ರಹವನ್ನೇ ಬೆಳೆಸುವಂತಹ ಮಹಿಮೆ ದಯೆಗೆ ಮಾತ್ರವೇ ಇದೆ. ಹೀಗೆ ದಯೆ ಲೋಕರಕ್ಷಣೆಯನ್ನು ಚೇತನೋದ್ಧಾರವನ್ನು ಸಾಧಿಸ್ತಾಳೆ ಅಂತ ಹೇಳಿಬಿಟ್ಟು ಸ್ವಾಮಿ ದೇಶಿಕನಿಲ್ಲಿ ದಯಾಗುಣವನ್ನು ಸ್ತೋತ್ರ ಮಾಡ್ತಾರೆ. ಮುಂದಿನ ಶ್ಲೋಕ. ಆ ಸೃಷ್ಟಿ ಸಂತತಾನಾಂ ಅಪರಾಧಾನಾಂ ನಿರೋಧಿನೀಂ ಜಗತಃ ಪದ್ಮಾಸಹಾಯ ಕರುಣೇ ಪ್ರತಿ ಸಂಚರ ಕೇಳಿ ಮಾಚರಸಿ. ಆ ಸೃಷ್ಟಿ ಸಂತತಾನಾಂ ಅಪರಾಧಾನಾಂ ನಿರೋಧಿನೀಂ ಜಗತಃ ಪದ್ಮಾಸಹಾಯ ಕರುಣೇ ಪ್ರತಿ ಸಂಚರ ಕೇಳಿಂ ಆಚರಿಸಿ. ಪದ್ಮಾಸಹಾಯ ಕರುಣೆ ಲೋ ಶ್ರೀನಿವಾಸನ ದಯೆಯೇ ಆ ಸೃಷ್ಟಿ ಸಂತತಾನಂ ಅಂದರೆ ಸೃಷ್ಟಿಯ ಕಾಲದಿಂದ ಆರಂಭಿಸಿ ಸಂತತಾನಾಂ ಸತತವಾಗಿ ಒಂದೇ ಸಮನಾಗಿ ಮುಂದುವರಿತಾ ಇರುವಂತಹ ಜಗತಃ ಈ ಜಗತ್ತಿನ ಅಪರಾಧಾನಾಂ ಏನು ಸತತವಾಗಿ ನಡೀತಾ ಇದೆ ಅಂದರೆ ಅಪರಾಧಗಳು ಅಪರಾಧಗಳಿಗೆ ನಿರೋಧಿನೀಂ ತಡೆಯನ್ನು ಉಂಟು ಮಾಡ್ತಾಳೆ ಹಂಗೆ ಮಾಡುವಂತಹ ಪ್ರತಿ ಸಂಚರ ಕೇಳಿ ಮಹಾಪ್ರಳಯದ ಲೀಲೆಯನ್ನು ಆಚರಿಸಿ ನೀನು ಆಡ್ತೀಯೇ. ಭಗವಂತ ಸೃಷ್ಟಿ ಅವನ ಲೀಲೆ ಕೇವಲ ಲೀಲೆಯೇ, ಅವನ ಲೀಲೆಯಿಂದಲೇ ಅವನು ಸೃಷ್ಟಿ ಮಾಡ್ತಾನೆ. ಲೀಲೆಗೆ ಅವನ ಸೃಷ್ಟಿಗೆ ಏನು ಕಾರಣ ಅಂದರೆ ಅವನು ಕೇವಲ ಲೀಲೆ ಅಂತ ಹೇಳಿದ್ರು ಶಾಸ್ತ್ರದಲ್ಲಿ. ಲೀಲಾ ಅಂದರೆ ದಯಾಕಾರ್ಯ ಅಂತಲೇ ಆಚಾರ್ಯರು ಹೇಳ್ತಾರೆ. ಹಾಗೆ ಅವನು ಸೃಷ್ಟಿಯನ್ನು ಮಾಡಿದ್ರೆ ಲೀಲೆಯಿಂದ, ಅದಕ್ಕೆ ನಾ ಈ ಜಗತ್ತಿನಲ್ಲಿ ಸೃಷ್ಟಿ ಏನೋ ಮಾಡಿದ ಭಗವಂತ, ಆದರೆ ಅಪರಾಧಗಳ ಪರಂಪರೆಯೇ ನಡೀತಾ ಇದೆ. ಅದಕ್ಕೆ ದಯಾದೇವಿ ಏನು ಮಾಡ್ತಾಳೆ ಅಂತೆ, ತಾನು ಲೀಲೆಯಿಂದ ಮಹಾಪ್ರಳಯವನ್ನು ಮಾಡೋ ಹಾಗೆ ಅಂದರೆ ಅಪರಾಧಗಳನ್ನು ಎಲ್ಲ ಮುಗಿಯೋ ಹಾಗೆ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಅದನ್ನು ಒಂದು ಮಹಾಪ್ರಳಯದ ಲೀಲೆಯನ್ನು ನೀನು ಆಡ್ತೀಯೇ ಅಂತ ಹೇಳಿಬಿಟ್ಟು ಸ್ವಾಮಿ ಸ್ತೋತ್ರ ಮಾಡ್ತಾರೆ. ಈ ಶ್ಲೋಕದಲ್ಲಿ ಋಷಗಿರೀಶನನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರೋಳು ದಯಾದೇವಿ ಅಂತ ಹೇಳಿದರು. ಅವನ ಗುಣಗಳಾದ ಶಕ್ತಿ ಮೊದಲಾದವು ಅವಳಿಗೆ ಅನುಚರರು ಅಂತಾನು ಹೇಳಿದರು. ಹಾಗಾದರೆ ದಯಾ ಸಾಮ್ರಾಜ್ಯ ನಿರಂಕುಶವಾಗಿರಬೇಕಲ್ವೇ, ಯಾರು ತಡೆಯವರು ಇಲ್ಲದೇ ಇರೋ ಹಾಗಿರಬೇಕು. ಹಾಗಾದರೆ ಅತ್ಯಂತ ಭಯಂಕರವಾದ ಕ್ರೋಧದಿಂದ ಜಗತ್ತಿನ ಸಂಹಾರ ಅನ್ನೋದು ಯಾಕಾಗುತ್ತೆ ಅನ್ನುವ ಪ್ರಶ್ನೆ ಬರುತ್ತೆ. ಯಾಕೆಂದರೆ ಸಂಹಾರ ಅನ್ನುವುದು ಒಂದು ಭಯಂಕರವಾದ ಒಂದು ಕೃತ್ಯ ಅದು. ಆ ಭಗವಂತನಿಗಿಂತ ದಯೆಯೇ ದೊಡ್ಡವಳಾದರೆ ದಯೆಗೂ ಜಗತ್ತಿನ ಜನ್ಮಸ್ಥಿತಿ ಲಯ ಇವುಗಳನ್ನೆಲ್ಲ ಮಾಡಬೇಕು ಅಂತ ಹೇಳಬೇಕಲ್ವೇ. ಯಾಕೆ ಅಂದರೆ ಶ್ರುತಿಯಲ್ಲಿ ನಾವು ಈ ಸಂಸಾರ ಸಂಬಂಧ ಕಳೆದುಕೊಳ್ಬೇಕಾದ್ರೆ ಏನು ಮಾಡಬೇಕು, ಉಪಾಸನೆ ಪ್ರಪತ್ತಿಯಿಂದ ಮಾಡಬಹುದು ಸಾಧ್ಯ ಅಂತ ಶ್ರುತಿ ಹೇಳುತ್ತೆ. ಹಾಗಾದರೆ ಆ ಉಪಾಸನೆಯಲ್ಲಿ ಯಾರನ್ನು ಧ್ಯಾನ ಮಾಡಬೇಕು? ಕಾರಣಂತೂ ಧ್ಯೇಯ ಶ್ರುತಿ ಹೇಳ್ತು, ಯಾರು ಜಗತ್ ಕಾರಣನೋ ಅವನನ್ನು ಧ್ಯಾನ ಮಾಡಬೇಕು ಅಂತ. ಆದರೆ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ, ದಯಾದೇವಿಯನ್ನು ಧ್ಯಾನ ಮಾಡ್ತಾ ಇದ್ದೇವೆ. ದಯೆಯನ್ನು ಧ್ಯಾನ ಮಾಡಬೇಕಾದ್ರೆ ದಯೆಯೂ ಕೂಡ ಜಗತ್ ಕಾರಣವಾಗಿರಬೇಕಲ್ಲ. ಜಗತ್ ಕಾರಣ ದಯೆಯಿಂದ ದಯೆಗೆ ಜಗತ್ ಕಾರಣತ್ವ ಇದೆ ಅನ್ನೋದನ್ನು ಸ್ಥಾಪನೆ ಮಾಡಬೇಕು ನಾವು. ಅದನ್ನು ಈ ಶ್ಲೋಕದಲ್ಲಿ ಮಾಡ್ತಿದ್ದಾರೆ ಅಂತ ಆಚಾರ್ಯರು ವ್ಯಾಖ್ಯಾನದಲ್ಲಿ ತಿಳಿಸ್ಕೊಡ್ತಾರೆ. ಅದಕ್ಕೆ ಆ ಸೃಷ್ಟಿ ಸಂತತಾನಾಂ, ಪ್ರಳಯಕ್ಕೆ ಒಂದು ಅಸಾಧಾರಣವಾದ ಕಾರಣ ಯಾವುದು ಅಂದರೆ ದಯೆಯ ಪರಾಕಾಷ್ಠೆ ಅಂತ ಹೇಳ್ತಾರೆ. ಪ್ರಳಯವನ್ನು ನಡೆಸುವವಳು ದಯಾದೇವಿನೇ. ಯಾಕೆ ಅಂದರೆ ನಮ್ಮ ಪಾಪಗಳೆಲ್ಲ ಅತ್ಯಂತ ಹೆಚ್ಚಾದರೆ ಅದನ್ನು ನಿಲ್ಲಿಸೋಕೆ ಭಗವಂತ ಏನು ಮಾಡೋದು, ಈ ಪಾಪಗಳು ಇಷ್ಟು ಜಾಸ್ತಿ ಆಗಿಬಿಟ್ಟಿದೆಯಲ್ಲ, ಅದರಿಂದ ಸ್ವಲ್ಪ ಕಾಲ ವಿಶ್ರಾಂತಿ ಕೊಡಬೇಕು, ನಿಲ್ಲಿಸಬೇಕು. ತಾಯಿ ಏನು ಮಾಡ್ತಾಳೆ, ಮಗು ಬಹಳ ಗಲಾಟೆ ಮಾಡ್ತಾ ಇದ್ರೆ ಅದನ್ನು ಮಲಗಿಸಿ ನಿದ್ದೆ ಮಾಡಿಸ್ಬಿಡ್ತಾಳೆ. ಆಗ ಹೇಳೋ ಅಷ್ಟೊತ್ತಿಗೆ ಸ್ವಲ್ಪ ಅದೆಲ್ಲ ಮರೆತಿರುತ್ತೆ. ಹಾಗೆ ಅದೇ ರೀತಿ ದಯೆಯೂ ಸಹ ಶಾಸ್ತ್ರೋಲ್ಲಂಘನೆಯನ್ನೇ ನಾವು ಅನಾದಿ ಕಾಲದಿಂದ ಮಾಡ್ತಾ ಇದ್ದೀವಿ. ಅದರಿಂದ ಅತ್ಯಂತ ಪಾಪವನ್ನೇ ಮಾಡ್ತಿರೋ ಚೇತನನ್ನೆಲ್ಲ ನೋಡಿ ಬಹಳ ಕರುಣೆಯಿಂದ ಅವರಿಗೆ ಒಂದು ದೀರ್ಘವಾದ ನಿದ್ರೆ ಬರುವಂಗೆ ಮಾಡ್ತಾಳಂತೆ. ಎಡಬಿಡದೆ ಸುಖ ಮತ್ತು ದುಃಖಗಳನ್ನು ಅನುಭವಿಸಿ ಚೇತನರು ಎಷ್ಟು ಆಯಾಸಗೊಂಡಿದ್ದಾರೆ, ಆಯಾಸ ಸ್ವಲ್ಪ ಪರಿಹಾರವಾಗಲಿ ಅಂತ ದಯಾದೇವಿ ವಿಶ್ರಾಂತಿ ಕೊಡ್ತಾಳಂತೆ. ಇದರಿಂದ ವಾಸನೆಯ ಒಡನೆ ಪಾಪಕರ್ಮಗಳಿಗೆ ವಿಚ್ಛೇದ ಉಂಟಾಗುತ್ತೆ. ಸ್ವಲ್ಪ ಕಾಲ ಯಾರು ಏನು ಪಾಪಗಳನ್ನು ಮಾಡದೇ ಇರೋದ್ರಿಂದ ವಾಸನೆಗಳೆಲ್ಲ ಕಡಿಮೆ ಆಗುತ್ತೆ. ಅದುವೇ ಉಪಸಂಹಾರ ಅಥವಾ ಪ್ರಳಯ ಅಂತ ಹೇಳೋದು. ಇದು ದಯೆಯ ಮೂಲಕವೇ ಆಗಿರೋದು ಎಂದು ಇದರಲ್ಲಿ ಗೊತ್ತಾಗುತ್ತೆ, ಸ್ಪಷ್ಟವಾಗಿ ತಿಳಿಯುತ್ತಿಲ್ಲ. ದಯಾಮೂಲವಾದ್ದರಿಂದ ಅದರಲ್ಲಿ ಯಾವ ದೋಷವೂ ಇಲ್ಲ, ಯಾಕೆಂದ್ರೆ ದಯಾ ಕಾರಣವಾದದ್ದು ಅಂತ ಸ್ಪಷ್ಟವಾಗಿ ತಿಳಿಯುತ್ತೆ ನಮಗೆ. ಅದನ್ನ ಇಲ್ಲಿ ಸ್ತೋತ್ರ ಮಾಡ್ತಾರೆ. ಅಪರಾಧಾನಾಂ ನಿರೋಧಿನೀಂ, ಜಗತ್ತಿನ ಅಪರಾಧಗಳನ್ನು ನಿಲ್ಲಿಸೋದೇ ಪ್ರಳಯ ಅಂತ ಹೇಳ್ತಾರೆ ಆಚಾರ್ಯರುಗಳು ವ್ಯಾಖ್ಯಾನಗಳಲ್ಲಿ. ಅಪರಾಧಗಳನ್ನು ಮಾಡೋದರಲ್ಲಿಯೇ ಇರುವ ರುಚಿಯ ಪ್ರಳಯವೇ ಅದು, ಆ ಅಪರಾಧಗಳ ರುಚಿಯ ಪ್ರಳಯ ಅಂತ ಹೇಳ್ಬೋದು. ಆದ್ದರಿಂದ ಪ್ರಳಯವೂ ಕೂಡ ಏನಾಗುತ್ತೆ, ದಯಾಕಾರ್ಯವೇ ಆಗಿಬಿಡುತ್ತೆ ಅಂತ ಹೇಳಿದ್ರು. ಜಗತಃ ಅಂತ ಹೇಳಿದ್ರು ಇಲ್ಲಿ ಜಗತ್ತಿನ ಅಪರಾಧಗಳ ಅದನ್ನು ನಿಲ್ಲಿಸೋದು, ನಿರೋಧ ಅಂತ ಹೇಳೋದ್ರಿಂದ ಸಂಪೂರ್ಣ ಜಗತ್ತು ಅಪರಾಧಿಯಾಗಿತ್ತು ಅನ್ನೋದನ್ನು ತಿಳಿಯುತ್ತೆ. ಯಾರೂ ಅದರಲ್ಲಿ ನಿರಪರಾಧಿಗಳು ಅನ್ನೋದು, ಎಲ್ಲರೂ ಅಪರಾಧಿಗಳೇ ಅನ್ನೋ ಹಾಗೆ ತೋರುತ್ತೆ. ಜಗತಃ ಅಂತ ಹೇಳಿದ್ರೆ ಅಪರಾಧಿಗಳು ಮಾತ್ರವೇ ಉಳಿದಿದ್ರು ಜಗತ್ತಿನಲ್ಲಿ. ನಿರಪರಾಧಿಗಳು ಏನು ಅಂದರೆ ಅವರೆಲ್ಲ ಮೋಕ್ಷಕ್ಕೆ ಹೊರಟುಬಿಟ್ಟಿದ್ರು ಪರಮಪದಕ್ಕೆ, ಅಪರಾಧಿಗಳು ಮಾತ್ರ ಇಲ್ಲಿ ಉಳ್ಕೊಂಡಿದ್ರು ಅಂತ ಹೇಳಿಬಿಟ್ಟು ಆ ಭಾವನೆ. ಪದ್ಮಾಸಹಾಯ ಕರುಣೆ ಪ್ರತಿ ಸಂಚರ ಕೇಳಿಂ ಆಚರಿಸಿ, ಪ್ರತಿ ಸಂಚರ ಅಂದರೆ ಪ್ರಳಯ ಅಂತ ಅರ್ಥ. ನರ್ತನದಲ್ಲಿಯೂ ಕೂಡ ಪುರಸ್ಸಂಚರ ಪ್ರತಿ ಸಂಚರ ಅನ್ನೋದಿದೆ. ಇಲ್ಲಿಯೂ ಪ್ರತಿ ಸಂಚರ ಕೇಳಿ ಅನ್ನೋದರಿಂದ ದಯೆಯ ನರ್ತನ ಕೇಳಿಯೋ ಪ್ರಳಯ ಅನ್ನುವ ಹಾಗಿದೆ. ಆದ್ದರಿಂದ ಪ್ರಳಯ ಶ್ರೀದೇವಿಯ ಶ್ರೀನಿವಾಸನ ಕ್ರೀಡೆಯಂತೆಯೇ ದಯೆಯ ಕ್ರೀಡೆಯೂ ಸಹ. ದಯಾದೇವಿಯ ಈ ಉತ್ತಮ ನರ್ತನಕ್ಕೆ ಶ್ರೀನಿವಾಸನು ಶ್ರೀದೇವಿಯು ಅಧ್ಯಕ್ಷರಂತೆ. ದಯೆಯು ಶ್ರೀನಿವಾಸನ ಗುಣವಾದ್ದರಿಂದ ಹಾಗಾದರೆ ಶ್ರುತಿ ಯಾಕೆ ಇದನ್ನು ಹೇಳಲಿಲ್ಲ ಸ್ಪಷ್ಟವಾಗಿ ಪ್ರಳಯಕಾಲದಲ್ಲಿ ಅಂತ ಹೇಳಿದ್ರೆ, ಶ್ರುತಿ ದಯೆ ಶ್ರೀನಿವಾಸನ ಗುಣವೇ ಆದ್ದರಿಂದ ಬೇರೆಯಾಗಿ ಸ್ತೋತ್ರ ಮಾಡಲಿಲ್ಲ ಪ್ರಳಯಕಾಲದಲ್ಲಿ. ಹೀಗೆ ಪ್ರಳಯ ದಯಾಕಾರಿಯುವಾ ಅನ್ನೋದನ್ನು ಇಲ್ಲಿ ಸ್ವಾಮಿ ದೇಶಿಕನ ನಿರೂಪಣೆ ಮಾಡಿ ತೋರಿಸ್ತಾರೆ. ವ್ಯಾಖ್ಯಾನಗಳಲ್ಲಿಯೂ ಹಾಗೆಯೇ ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಸೂತ್ರಕಾರರು ಹೇಳಿದರು. ಭಗವಂತನ ಸೃಷ್ಟಿ ಮಾಡೋದು ಕೇವಲ ಲೀಲಾ, ಅವನ ಲೀಲಾ ಕಾರ್ಯವೇ. ಲೀಲಾ ಅಂತ ಹೇಳಿದ್ರೆ ದಯೆ, ದಯಾಕಾರ್ಯ ಅದು ಅಂತ ಹೇಳಿಬಿಟ್ಟು ಬಹಳ ದಯೆಯಿಂದ ಅಚೇತಿನಂತೆ ಇರುವಂತಹ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಎಲ್ಲರನ್ನೂ ಸೃಷ್ಟಿ ಮಾಡ್ತಾನೆ ಭಗವಂತ. ಹಾಗೆಯೇ ಪ್ರಳಯವೂ ಕೂಡ ದಯಾಕಾರಣವೇ, ಅದು ದಯಾದೇವಿಯೇ. ದಯಾದೇವಿಯ ಒಂದು ಸಂಬಂಧದಿಂದಲೇ ಅವರ ಗುಣಗಳಿಗೆಲ್ಲ ಗುಣತ್ವ ಅನ್ನೋದು ಬರೋದರಿಂದ ಪ್ರಳಯವೂ ಕೂಡ ದೋಷವಾಗೋದಿಲ್ಲ. ಅದೆಲ್ಲ ನಮ್ಮನ್ನು ಈ ದಯಾದೇವಿಯ ಏನು ಮಾಡ್ತಾಳೆ, ನಮ್ಮ ಅಪರಾಧಗಳನ್ನೆಲ್ಲ ನಿಲ್ಲಿಸೋದು ಅನ್ನುವಂತಹ ಪ್ರಳಯವನ್ನು ಮಾಡ್ತಾಳೆ ಅಂತ ಹೇಳಿಬಿಟ್ಟು ನಿರಂತರವಾಗಿ ಶ್ರೀನಿವಾಸನೊಡನೆ ಸಂಬಂಧಿಸಿದ್ದು ಅವನ ಗುಣಗಳೆಲ್ಲ ನಮ್ಮನ್ನು ಕ್ಷಮಿಸುವ ಹಾಗೆ, ನಮ್ಮ ಅಪರಾಧಗಳನ್ನು ನೋಡದೆ ಭಗವಂತ ಎಂದಿಗೂ ನಮ್ಮನ್ನು ಕ್ಷಮಿಸುವ ಹಾಗೆ ನಮಗೆ ಬಹಳ ದೊಡ್ಡ ಉಪಕಾರವನ್ನು ದಯಾದೇವಿ ಮಾಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಈ ಶ್ಲೋಕದಲ್ಲಿ ಸ್ವಾಮಿ ದೇಶಿಗನ್ ಅನುಭವಿಸ್ತಾರೆ. ದಯಾದೇವಿಯ ಒಂದು ಸ್ತೋತ್ರವನ್ನು ಮಾಡ್ತಾರೆ. ಆ ಪ್ರತಿಸಂಚರದ ಕೇಳಿಯಿಂದ ಎಲ್ಲರೂ ಸುಖಕ್ಕೆ ಸುಖಿಗಳಾಗ್ತಾರೆ, ಭಗವಂತನನ್ನು ಹೋಗಿ ಸೇರ್ತಾರೆ ಮುಂದೆ ಅಂತ ಹೇಳಿಬಿಟ್ಟು ಅದನ್ನು ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಸಂಧಾನ ಮಾಡೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೇ ನಿಗಮಾಂತ ಮಹಾ ದೇಶಿಕಾಯ ನಮಃ.